ಹ್ಯುಮಿಡಿಟಿ ಆಗುವುದರಿಂದ ಈ ಬೆಂಕಿ ರೋಗದ ಮತ್ತು ಬುಡಕೊಳ್ಳ ರೋಗದ ತೀವ್ರತೆ ಜಾಸ್ತಿ ಆಗ್ತದೆ. ಅದರಲ್ಲೂ ಮತ್ತು ರಸಹೀರ ಕೀಟಗಳ ಬಾಧೆನೂ ಸಹ ಹೆಚ್ಚಾಗಿರ್ತದೆ. ಇದು ಅಲ್ಲದೆ ಉದಾಹರಣೆಗೆ ಇನ್ನೊಂದು ಕ್ಷೇತ್ರಗಳಲ್ಲಿ ನೋಡಿದಾಗ ಟೊಮೆಟೊ ಬೆಳೆಯಲ್ಲಿ ಎಲೆ ಮುದುರು ರೋಗ ಮತ್ತು ರಸ ಇರುವ ಕೀಟೆ ಹಾಗೂ ಕಾಯಿಕೊರಕ ಹುಳು ಬಾಧೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ನೋಡಿ, ಈ ರೈತರು ಏನು ಮಾಡ್ತಾರೆ, ಈ ಪೀಡೆಗಳನ್ನು ಹಲವಾರು ರಾಸಾಯನಿಕ ಪೀಡನಾಶಕಗಳನ್ನು ಬಳಕೆ ಮಾಡಿ ಈಗ ಬಳಕೆ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಈ ರೋಗ ಮತ್ತು ಪೀಡೆ ಅಂದರೆ ಹುಳುಗಳನ್ನು ನಿಯಂತ್ರಣ ಮಾಡೋಕ್ಕೆ ರೈತರು ಸುಮಾರು 1 ಸಿಂಪರಣೆಗೆ 1,500 ರಿಂದ 2,000 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ, ಅಂದರೆ ಕೀಟನಾಶಕಗಳನ್ನು ಬಳಸೋಕ್ಕೆ. ಸೊ ಅಂದರೆ ಎಕರೆಗೆ 20,000 ರಿಂದ 30,000 ರೂಪಾಯಿ ಎಕರೆ ಖರ್ಚು ಮಾಡ್ತಾ ಇದ್ದಾರೆ. ಆದರೆ ನಾವು ಈ ರೀತಿ ಯೋಚನೆ ಮಾಡಿದಾಗ ಇಂಥ ಒಂದು ರಾಸಾಯನಿಕ ಕೀಟಗಳ ಬಳಕೆಯನ್ನು ಕಡಿಮೆ ಮಾಡಬೇಕು ಅಂತಂದರೆ ನಾವು ಜೈವಿಕ ಮತ್ತು ಸಸ್ಯಜನ್ಯ ಪೀಡನಾಶಕಗಳ ಬಳಕೆಯ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು. ಉದಾಹರಣೆಗೆ ಈಗ ಜೈವಿಕ ಪೀಡನಾಶಕ ಅಂದರೆ ಏನು? ಈಗ ಸಾಮಾನ್ಯವಾಗಿ ರೈತರಿಗೆ ಜೈವಿಕ ಪೀಡನಾಶಕಗಳ ಬಗ್ಗೆ ಮಾಹಿತಿ ಕೊಡೋದು ನಾವು ಈಗ ಅಗತ್ಯವಾಗಿದೆ. ಈ ಜೈವಿಕ ಪೀಡನಾಶಕ ಅಂದರೆ ಈಗ ನೈಸರ್ಗಿಕವಾಗಿ ದೊರೀತಾ ಇದ್ದಾವೆ. ಅದರಲ್ಲಿ ಉದಾಹರಣೆಗೆ ಒಂದು ಟ್ರೈಕೋಡರ್ಮಾ ಅಂತ ಇದ್ದೀವಿ, ಇನ್ನೊಂದು ಸ್ಯೂಡೋಮಾನಸ್ ಅಂತ ಇದೆ. ಸೊ ಇವೆರಡೂ ಸಹ ಜೈವಿಕ ಶಿಲೀಂದ್ರನಾಶಕಗಳು, ಅಂದರೆ ಶಿಲೀಂದ್ರಗಳ ರೋಗಗಳ ಬಗ್ಗೆ, ಅಂದರೆ ಉದಾಹರಣೆ ಬೆಂಕಿ ರೋಗ ಬರ್ತೈತಿ, ಬುಡಕೊಳ ರೋಗ ಬರುತ್ತೆ, ಹಾಗೆ ಮತ್ತು ದುಂಡಾಣ ಹಂಗಮಾರಿ ರೋಗ ಬರ್ತಾ ಇದೆ. ಸೊ ಈ 3 ರೋಗಗಳಿಗೂ ಈ ಒಂದು ಜೈವಿಕ ಪೀಡನಾಶಕಗಳಾದ ಸ್ಯೂಡೋಮಾನಸ್ ಮತ್ತು ಟ್ರೈಕೋಡರ್ಮಾ ಇವು ಹೆಚ್ಚು ಉಪಕಾರಿ ಆಗ್ತಾ ಇದ್ದಾವೆ. ಸೊ ಈ ಸ್ಯೂಡೋಮಾನಸ್ ಜೈವಿಕ ಪೀಡನಾಶಕಗಳನ್ನು ನಾವು ಸಾಮಾನ್ಯವಾಗಿ 5 ಗ್ರಾಂ 1 ಲೀಟರ್ ಸಿಂಪರಣ ದ್ರಾವಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆಯನ್ನು ಮಾಡಬೇಕು. ಈ ಸ್ಯೂಡೋಮಾನಸ್ ಅನ್ನೋದು ಇದು ಒಂದು ಬೆಳೆ ಪ್ರಚೋದಕ, ಹಾಗೂ ಇನ್ನೊಂದು ಏನಪ್ಪಾ ಅಂತಂದ್ರೆ ಇದರಿಂದ ಬೆಳೆಯಲ್ಲಿ ಸುಮಾರು 2-3 ಬಾರಿ ಸಿಂಪರಣೆ ಮಾಡಬಹುದು. ಈ ಒಂದು ಸ್ಯೂಡೋಮಾನಸ್ ಮತ್ತು ಟ್ರೈಕೋಡರ್ಮಾ ಸಿಂಪರಣೆ ಮಾಡೋದ್ರಿಂದ ಖರ್ಚು ಈಗ ನಾವು ಎಕರೆಗೆ ಸುಮಾರು 500 ರೂಪಾಯಿಂದ 700 ರೂಪಾಯಿ ಖರ್ಚಾಗುತ್ತೆ. ಆದರೆ ಶಿಲೀಂದ್ರನಾಶಕ ಬಳಸಿದರೆ ನಾವು 2,500 ರಿಂದ 3,000 ರೂಪಾಯಿ ಬರೀ ಒಂದು ಸಿಂಪರಣೆ ಹೋಗ್ತದೆ. ಅಂದರೆ ಅಲ್ಲಿ 500 ರೂಪಾಯಿ ಜೈವಿಕ ಪೀಡನಾಶಕ ಬಳಕೆಯಿಂದ, ಅದೇ ನೀವು ರಾಸಾಯನಿಕ ಶಿಲೀಂದ್ರನಾಶಕ ಅಂತ ಸುಮಾರು 1,000 ರಿಂದ 1,500 ರೂಪಾಯಿವರೆಗೂ ಹೋಗ್ತದೆ. ಉಳಿದಂತೆ ಈಗ ರಸಹೀರ ಕೀಟಗಳಿಗೆ ನಿವಾರಣೆ ಮಾಡಬೇಕು ಅಂದರೆ ನಾವು ಹೆಚ್ಚಿಗೆ ಅಸಿಪೇಟ್ ಸಿಂಪರಣೆ ಮಾಡ್ತೀವಿ, ಕ್ಲೋರೋಫೈರಿಫಾಸ್ ಮಾಡ್ತಾರೆ, ಆಮೇಲೆ ಬಿಫ್ರೊಫೆಸಿನ್ ಮಾಡ್ತಾರೆ, ಓಷಿಯನ್ ಸುಮಾರು ರಸಹೀರ ಈ ಅಂತರ್ವ್ಯಾಪ್ತಿ ಕೀಟನಾಶಕಗಳನ್ನು ಬಳಕೆ ಮಾಡ್ತಾರೆ. ಸೊ ಇವೆಲ್ಲ ಒಟ್ಟಿಗೆ ಸೇರಿಸಿದರೆ ಶಿಲೀಂದ್ರನಾಶಕಗಳು ಮತ್ತು ಕೀಟನಾಶಕಗಳು ಇವೆರಡೂ ಸೇರಿದ್ರೆ ಸುಮಾರು ಎಕರೆಗೆ, ನಾನು ಮೊದಲೇ ಹೇಳ್ದಂಗೆ ಎಕರೆಗೆ ಸುಮಾರು 15,000 ರಿಂದ 20,000 ರೂಪಾಯಿ ಖರ್ಚಾಗುತ್ತೆ. ಆದರೆ ಈ ಜೈವಿಕ ಶಿಲೀಂದ್ರನಾಶಕಗಳು ಮತ್ತು ಸ್ಯೂಡೋಮಾನಸ್ ಆಗ್ಬೋದು, ಟ್ರೈಕೋಡರ್ಮಾ ಆಗ್ಬೋದು, ಆಮೇಲೆ ಮೆಟರೈಸಿಯಂ ಅಂತ ಒಂದು ಜೈವಿಕ ಪೀಡನಾಶಕ ಇದೆ, ಅದರಲ್ಲೂ ಲಿಕಾನಿಯಾ ಲೆಕಾನಮ್ ಇದೆ, ಆಮೇಲೆ ಬಿವೇರಿಯ ಬ್ಯಾಸಿಯಾನ ಇದೆ. ಈ ಒಂದು ಪೀಡನಾಶಕಗಳನ್ನು ಹೆಚ್ಚು ಬಾರಿ ಎಲ್ಲ ಹಂತಗಳಲ್ಲೂ ಸಿಂಪರಣೆ ಮಾಡಿ ರೋಗ ಮತ್ತು ಕೀಡೆಗಳನ್ನು ಕಡಿಮೆ ಮಾಡ್ಬೋದು. ಮತ್ತು ಒಂದು ಕಡೆ ರೋಗ ಮತ್ತು ಕೀಡೆ ಕಡಿಮೆ ಮಾಡಿದರೆ ಇನ್ನೊಂದು ಕಡೆ ಅದರ ಒಂದು ಖರ್ಚನ್ನು ಕಡಿಮೆ ತೋರಿಸ್ಬೋದು. ಅಂದರೆ ತೋರಿಸ್ಬೋದು ಮಾಡಿ ನಾವು ಅದರ ಒಂದು ಪ್ರಯೋಗವನ್ನು ಪಡೆದುಕೊಳ್ಬೋದು. ಈ ಒಂದು ಉಪಯೋಗವನ್ನು ನಾವು ಈಗ ಹೆಚ್ಚಿನ ಒಂದು ಕೂರಿಗೆ ಭತ್ತದಲ್ಲಿ ನಾವು ಇದನ್ನು ಅಳವಡಿಸ್ಲಿಕ್ಕೆ ಈ ನೆಕ್ಸ್ಟ್ ಮುಂದಿನ ಒಂದು ಮುಂಗಾರಿನಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ. ಸೊ ಈಗಿನ ಒಂದು ಪರಿಸ್ಥಿತಿಯಲ್ಲಿ ನಾವು ರೈತರಿಗೆ ಹೇಳಬೇಕಾಗಿರೋದು ಭತ್ತದಲ್ಲಿ ಈ ಜೈವಿಕ ಪೀಡನಾಶಕಗಳನ್ನು ಬಳಕೆ ಮಾಡಿ ಖರ್ಚು ಕಡಿಮೆ ಮಾಡ್ಬೋದು ಅಂತ ಒಂದು ಉದ್ದೇಶ. ಅದರಲ್ಲೂ ಇನ್ನೊಂದು ಅಂಶ ಇದೆ, ಈಗ ಸಸ್ಯಜನ್ಯ ಪೀಡನಾಶಕಗಳ ಬಳಕೆ. ಸಸ್ಯಜನ್ಯ ಪೀಡನಾಶಕ ಅಂದರೆ ಏನು? ಉದಾಹರಣೆಗೆ ಸಸ್ಯಜನ್ಯ ಅಂದರೆ ಸಸ್ಯಗಳಲ್ಲಿ ಬರ್ತಕ್ಕಂಥ ಪಾರ್ಟ್ಸನ್ನು ಯೂಸ್ ಮಾಡಿ ಆ ಒಂದು ಕಷಾಯ ಮಾಡಿಕೊಂಡು ಆ ಒಂದು ಕಷಾಯವನ್ನು ಉಪಯೋಗಿಸಿ ಈ ರೋಗ ಮತ್ತು ಕೀಟಗಳನ್ನು ಕಡಿಮೆ ಮಾಡುವುದು. ಉದಾಹರಣೆಗೆ ಬೇವಿನ ಕಷಾಯ, ಈ ಬೇವಿನ ಕಷಾಯ ಮಾಡ್ಕೊಳ್ಳೋದು. ಇಲ್ಲ ಇನ್ನೊಂದು ಇದಂದರೆ ಜೈವಿಕ ಸಸ್ಯಜನ್ಯ ಕೀಟನಾಶಕ ಅಂದರೆ ಒಂಗೆ ಬೀಜದ ಬಳಕೆ. ಒಟ್ಟಾರೆ ಈಗ ಬೇವಿನ ಕಷಾಯ ಮಾಡ್ಕೊಳ್ಳೋದು ಅಂತಂದರೆ ಒಂದು 5% ಬೇವಿನ ಕಷಾಯ. ಈಗ ನಾವು 5 ಕೆಜಿ ಬೇವಿನ ಪುಡಿ ಚೆನ್ನಾಗಿ ಕ್ರಶ್ ಮಾಡಿ ಆ ಪುಡಿಯನ್ನು 10 ಲೀಟರ್ನಲ್ಲಿ ಫಸ್ಟು ಅದನ್ನು ಮಿಕ್ಸ್ ಮಾಡಬೇಕು. ಓವರ್ ನೈಟ್ ಸುಮಾರು 12 ರಿಂದ 18 ತಾಸು ನೀರಲ್ಲಿ ನೆನೆದಿಡಬೇಕು. ನಂತರ ಅದನ್ನು ಫಿಲ್ಟರ್ ಮಾಡಿ ಬಂದಂಥ ಕಷಾಯವನ್ನು ನಾವು 100 ಲೀಟ್ರ್ ನೀರಿಗೆ ಮೇಕಪ್ ಮಾಡಬೇಕು. ಅಲ್ಲಿಗೆ ನಿಮಗೆ 100 ಲೀಟ್ರ್ ಬೇವಿನ ಕಷಾಯ ಸುಮಾರು 2 ದಿನದಲ್ಲಿ ತಯಾರಾಗ್ತದೆ. ಸೊ ಅಂಥ ಒಂದು 100 ಲೀಟ್ರ್ ದ್ರಾವಣವನ್ನು ನೀವು 5 ml/L ನೀರಿಗೆ ಬೆರೆಸಿ ನೀವು ಬೆಳೆಯ ಅಂತ ಭತ್ತದ ಆಗ್ಬೋದು, ಟೊಮೆಟೊ ಬೆಳೆ ಆಗ್ಬೋದು, ಆಮೇಲೆ ಬದನೆ ಆಗ್ಬೋದು, ಎಲ್ಲ ಬೆಳೆಗಳಿಗೂ ಈ ಸಸ್ಯಜನ್ಯ ಕೀಟನಾಶಕಗಳನ್ನು ಬಳಕೆ ಮಾಡಿ ಸೊ ಅಂತರ್ವ್ಯಾಪಿ ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡ್ಬೋದು. ಸೊ ನೋಡಿ, ಈಗ ಒಟ್ಟಾರೆ ನಾನು ಹೇಳಬೇಕಾಗಿರೋದು ಜೈವಿಕ ಪೀಡನಾಶಕಗಳು ಮತ್ತು ಸಸ್ಯಜನ್ಯ ಪೀಡನಾಶಕಗಳನ್ನು ಬಳಸಿ ಖರ್ಚು ಕಡಿಮೆ ಮಾಡ್ಬೋದು. ಆದಷ್ಟು ರಾಸಾಯನಿಕ ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡಬೇಕು. ಹೆಚ್ಚಾಗಿ ನಾವು ಆ ಒಂದು ಜೈವಿಕ ಮತ್ತು ಸಸ್ಯಜನ್ಯ ಪೀಡನಾಶಕಗಳ ಬಳಕೆ ಮಾಡಿ ಖರ್ಚು ಕಡಿಮೆ ಮಾಡ್ಬೋದು ಮತ್ತು ಹೆಚ್ಚಿನ ಆದಾಯ ಪಡಿಬೋದು ಅಂತ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈಗ ಇನ್ನೊಂದು ಜೈವಿಕ ಪೀಡನಾಶಕಗಳ ಬಗ್ಗೆ ಹೇಳ್ತಾ ಇದ್ದೆ. ಸೊ ಈ ಜೈವಿಕ ಪೀಡನಾಶಕಗಳು ಅಂದ್ರೆ ಸ್ಯೂಡೋಮೋನಸ್, ಇದು ಜೈವಿಕ ಪೀಡೆ ಅಂತಂದ್ರೆ ಯಾಕಂತಾರ ಅಂದ್ರೆ, ಈಗ ಸ್ಯೂಡೋಮೋನಸ್ ಜೈವಿಕ ಪೀಡನಾಶಕವನ್ನ ಇದು ಒಂದು ನೈಸರ್ಗಿಕ ಮಣ್ಣಿನಲ್ಲಿ ಸಿಗತಕ್ಕಂತ ಒಂದು ಜೈವಿಕ ಪೀಡೆ ಶಿಲೀಂದ್ರನಾಶಕ. ಇದನ್ನ ನಾವು ಪ್ರಯೋಗಾಲಯದಲ್ಲಿ ಒಂದು ಸೂಕ್ತ ಮಾಧ್ಯಮದಲ್ಲಿ ಬೆಳೆಸಿ ಅದನ್ನ ಟಾಕ್ ಪುಡಿ ಜೊತೆ ಮಿಕ್ಸ್ ಮಾಡಿ ನಾವು ರೈತರಿಗೆ ವಿತರಣೆ ಮಾಡ್ತಾ ಇರ್ತೀವಿ. ಸೊ ಈ ಟಾಕ್ ಪುಡಿಯಲ್ಲಿ ಸ್ಯೂಡೋಮೋನಸ್ ಜೈವಿಕ ಶಿಲೀಂದ್ರನಾಶಕ, ಇದು ನಾವು 5 ಗ್ರಾಮ್ ಅಂದ್ರೆ 5-10 ಗ್ರಾಮ್ ವರೆಗೂ 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬಹುದು. ಇನ್ನೊಂದು ಏನಪ್ಪಾ ಅಂತಂದ್ರೆ, ಇದು ಈ ಒಂದು ಜೈವಿಕ ಪೀಡನಾಶಕಗಳು ಬೆಳೆಯ ಮೇಲೆ ಯಾವುದೇ ಒಂದು ದುಷ್ಪರಿಣಾಮ ಬೀರೋದಿಲ್ಲ. ಯಾಕಪ್ಪ ಅಂತಂದ್ರೆ, ಈ ಬೇರೆ ರಾಸಾಯನಿಕ ಕೀಟನಾಶಕಗಳಾಗ್ಬೋದು ಅಥವಾ ಶಿಲೀಂದ್ರನಾಶಕಗಳಾಗ್ಬೋದು, ಇವನ್ನ ಬಳಸಿದರೆ ಈ ಎಲೆಗಳ ಮೇಲೆ ಮತ್ತು ಗಿಡಗಳ ಮೇಲೆ ಹೆಚ್ಚು ದುಷ್ಪರಿಣಾಮ ಬೀಳ್ತದೆ. ಅಂದರೆ ಎಲೆ ಸುಡುವುದು ಅಥವಾ ಗಿಡ ಒಣಗೋದು ಆ ಥರ ಆಗ್ತದೆ. ಆದರೆ ಈ ಪೀಡನಾಶಕಗಳನ್ನು ನಾವು ಬಳಕೆ ಮಾಡೋದ್ರಿಂದ ಯಾವುದೇ ಒಂದು ಹಾನಿಕರ ಆಗೋದಿಲ್ಲ, ಅಂದರೆ ಉಪಕಾರಿ ಆಗ್ತದೆ. ಅಂದರೆ ಉದಾಹರಣೆಗೆ, ಈ ಒಂದು ಬಳಕೆಯಿಂದ ಶಿಲೀಂಧ್ರ ರೋಗಗಳು ಕಡಿಮೆ ಆಗ್ತವೆ, ಆಮೇಲೆ ರಸ ಇರ ಕೀಡೆಗಳ ಬಾಧೆ ಕಡಿಮೆ ಆಗ್ತದೆ. ಇವನ್ನು ಸಿಂಪರಣೆ ಮಾಡೋದ್ರಿಂದ ಬೆಳೆ ಪ್ರಚೋದಕ ಒಂದು ಅಂಶವನ್ನು ಕಂಡು ಬರ್ಬೋದು ಇಲ್ಲಿ. ಯಾಕೆಂದರೆ ಸ್ಯೂಡೋಮೋನಸ್ ಅದಕ್ಕೆ ಶಕ್ತಿ ಏನದಿದೆ, ಅದು ಸಿಂಪರಣೆ ಮಾಡಿದಾಗ ಅದು ರೋಗ ನಿರೋಧಕ ಅಂಶವನ್ನು ಗಿಡದಲ್ಲಿ ತುಂಬುತ್ತೆ, ಎರಡನೇದು ಶಿಲೀಂಧ್ರ ರೋಗವನ್ನು ಕಡಿಮೆ ಮಾಡ್ತವೆ. ಸೊ ಹಾಗಾಗಿ ಸ್ಯೂಡೋಮೋನಸ್ ಮತ್ತು ಟ್ರೈಕೋಡರ್ಮಾ ಆಗ್ಬೋದು, ಇವನ್ನ ಎಲ್ಲ ಬೆಳೆಗಳಲ್ಲೂ ಹೆಚ್ಚಿಗೆ ಶಿಲೀಂಧ್ರ ರೋಗಗಳನ್ನು ಕಡಿಮೆ ಮಾಡಲಿಕ್ಕೆ, ಉದಾಹರಣೆಗೆ ಟೊಮೆಟೊದಲ್ಲಿ ಬೂದಿ ರೋಗ ಇರ್ತದೆ, ಆಮೇಲೆ ಎಲೆ ಚುಕ್ಕೆ ರೋಗ ಇರ್ತದೆ, ಆಮೇಲೆ ಇನ್ನೊಂದು ಹಣ್ಣು ಕೊಳೆ ರೋಗ ಇರುತ್ತೆ, ಇಂಥ ಒಂದು ಎಲ್ಲ ರೋಗಗಳಿಗೂ ಇದು ಸ್ಯೂಡೋಮೋನಸ್ ಶಿಲೀಂಧ್ರನಾಶಕವನ್ನು ಬಳಕೆ ಮಾಡಿ ಈ ಒಂದು ರೋಗವನ್ನು ಹತೋಟಿ ಮಾಡ್ಬೋದು. ಹಾಗಾಗಿ ಸ್ಯೂಡೋಮೋನಸ್ ಬಳಕೆ ಮಾಡೋದ್ರಿಂದ ಸುಮಾರು ಖರ್ಚು ಕಡಿಮೆ ಆಗ್ತದೆ, ಆಲ್ಮೋಸ್ಟ್ ನಾವು ಶಿಲೀಂಧ್ರ ನಾಶಕಗಳನ್ನು ಬಳಕೆಯನ್ನು ಕಡಿಮೆ ಮಾಡ್ಬೋದು. ಇನ್ನು ಈ ಒಂದು ಸಂದರ್ಭದಲ್ಲಿ ನಾನು ಮೆಣಸಿನಕಾಯಿಯಲ್ಲಿ ಬರ್ತಕ್ಕಂಥ ಎಲೆ ಮುದುಡು ರೋಗ, ಈ ರೋಗದ ಲಕ್ಷಣಗಳು, ರೋಗದ ಸೋಂಕು ಎಲ್ಲಿ ಯಾವ ಬೆಳೆಯಲ್ಲಿ ಪ್ರಮುಖವಾಗಿರ್ತದೆ, ಆಮೇಲೆ ಅದರ ರೋಗ ನಿರ್ವಹಣೆ ಕ್ರಮಗಳು, ಇದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಈಗ ದೊರಕಿಸಿಕೊಡ್ತಾ ಇದ್ದೀನಿ ರೈತ ಬಾಂಧವರಿಗೆ. ಈಗ ಮೆಣಸಿನಕಾಯಿ ಬೆಳೆ ಸಾಮಾನ್ಯವಾಗಿ ನಾವು ಈ ಒಂದು ಬೆಳೆಯನ್ನು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಎಲ್ಲ ಬಳ್ಳಾರಿ ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ ನಾಟಿ ಮಾಡ್ತಾರೆ. ಅಂದರೆ ಕೆಲವರು ಬಿತ್ತಾರೆ, ಇಲ್ಲ ನಾಟಿ ಮಾಡ್ತಾರೆ, ಹೆಚ್ಚಿನ ನೀರಾವರಿ ಅನುಕೂಲ ಇರೋರು ನಾಟಿ ಮಾಡ್ತಾರೆ, ಇಲ್ಲ ಒಣ ಪ್ರದೇಶದಲ್ಲಿ ಕೆಲವರು ಬೀಜ ಬಿತ್ತಾರೆ. ಬಿತ್ತಿದ ಅಥವಾ ನಾಟಿ ಮಾಡಿದ 15 ಅಥವಾ 20 ದಿನಗಳಲ್ಲಿ ಈ ಎಲೆ ಮುದುಡು ರೋಗ ಕಾಣಿಸ್ಕೊಳ್ತದೆ. ಈ ಎಲೆ ಮುದುಡು ರೋಗ ಅಂತಂದ್ರೆ ಸಾಮಾನ್ಯವಾಗಿ ಇದು ಈ ರೋಗ ಎಲೆ ಮುದುಡ್ಕೊಳ್ಳುತ್ತದೆ, ಅದಕ್ಕೆ ಈ ರೋಗದ ಹೆಸರಿಗೆ ಎಲೆ ಮುದುಡು ರೋಗ ಅಂತಾರೆ. ಈ ಎಲೆ ಮುದುಡು ರೋಗ ಬರಲಿಕ್ಕೆ ಹಲವಾರು ಕಾರಣಗಳಿದ್ದಾವೆ. ಅಂದರೆ ಪ್ರಮುಖವಾಗಿ ಮೊದಲಿಗೆ ಈ ಇದರಲ್ಲಿ ನಂಜು ಸೋಂಕಿತ ಅಂದರೆ ನಂಜು ರೋಗ, ಜಮೀನಿ ನಂಜಾಣು ಅಂತ ಒಂದು ರೋಗದ ಸೋಂಕು ಇದೆ. ಈ ರೋಗ ರಸ ಇರುವ ಕೀಡೆಯಾದ ಬಿಳಿ ನೊಣಗಳಿಂದ ಹರಡ್ತದೆ. ಈ ಬಿಳಿ ನೊಣಗಳು ಈ ಜಮೀನಿ ನಂಜಾಣು ರೋಗವನ್ನು ಮೆಣಸಿನಕಾಯಿ ಬೆಳೆ ಅಂದರೆ ಸಸಿ ಮಡಿ ಅಥವಾ ನಾಟಿ ಮಾಡಿದ ಅಥವಾ ಬಿತ್ತಿದ 2-3 ವಾರಗಳಲ್ಲಿ ಈ ಬಿಳಿ ನೊಣಗಳ ಹಾವಳಿ ಜಾಸ್ತಿ ಆದಾಗ ಅಂದರೆ ಆ ಒಂದು ರೋಗವನ್ನು ಹರಡ್ತವೆ. ಆ ರೋಗ ಹರಡಿದಾಗ ಎಲೆ ನಿಧಾನವಾಗಿ ಮುದುಡಿಕೊಳ್ಳಲು ಆರಂಭವಾಗ್ತದೆ. ಸೊ ಮುದುಡಿಕೊಳ್ಳೋದು 2 ಬಗೆಯ ಮುದುಡುವಿಕೆ ಇದೆ. ಇಲ್ಲಿ ಈ ಎಲೆ ಮುದುಡು ನಂಜು ರೋಗ ಅಂದರೆ ಜಮೀನಿ ನಂಜಾಣುವಿನಿಂದ ಆದಂಥ ರೋಗದಲ್ಲಿ ಎಲೆ ಮೇಲ್ಮುಟ್ಟರುವಂತ ಮೇಲ್ಭಾಗದಲ್ಲಿ ಮುದುಡಿಕೊಳ್ಳುತ್ತದೆ, ಅಂದರೆ ಅಂಚಿನಿಂದ ಹಿಡಿದು ತುದಿಯವರೆಗೂ ಮುದುಡಿಕೊಳ್ಳುತ್ತೆ. ಇನ್ನೊಂದು ಅಂಶ ಅಂತಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಎಲೆಯ ಕೆಳಭಾಗದಲ್ಲಿ ನರಗಳನ್ನು, ದಪ್ಪವಾದ ನರಗಳನ್ನು ನೋಡ್ಬೋದು. ಅಂದರೆ ವೇಯ್ನ್ಸ್ ಅಂತಾರೆ, ಲೀಫ್ ವೇಯ್ನ್ಸ್ ಅಂದ್ ವೇಯ್ನ್ಲೆಟ್ಸ್ ಅಂತಾರೆ. ಸೊ ಇವು ದಪ್ಪವಾಗ್ತವೆ. ಇನ್ನೊಂದು ಅಂಶ ಇಲ್ಲಿ ಹೇಳ್ಬೇಕು ಅಂದರೆ ಸಂಪೂರ್ಣ ಎಲೆಯನ್ನು, ರೋಗಗ್ರಸ್ತ ರೋಗ ಪೀಡಿತ ಎಲೆಯನ್ನು ಸೂರ್ಯನ ಬಿಸಿಲಿಗೆ ಹಿಡಿದು ನೋಡಿದಾಗ ನಮಗೆ ಒಂಥರ ವೇಯ್ನ್ಸ್ ದಪ್ಪ ಇರ್ತದೆ, ಉಳಿದಿದ್ದ ಭಾಗ ಹಳದಿಯಾಗಿರ್ತದೆ. ಸೊ ಇದು ವೇಯ್ನ್ ನೆಟ್ಟಿಂಗ್ ಅಂತಾರೆ. ಸೊ ಇಂಥ ಒಂದು ಲಕ್ಷಣ ಯಾವುದೇ ನಮ್ಮ ಮೆಣಸಿನಕಾಯಿ ಬೆಳೆಗಾರರಲ್ಲಿ ಆ ಒಂದು ರೋಗದ ಸೋಂಕನ್ನು ಪೀಡಿತ ಎಲೆಯನ್ನು ನಾವು ಸಾಮಾನ್ಯವಾಗಿ ನೋಡಿ ಈ ಗುರುತಿಸ್ಬೋದು. ಬಿಳಿ ನೊಣಗಳಿಂದ ಹರಡ್ತಕ್ಕಂಥ ಒಂದು ನಂಜಾಣು ರೋಗ, ಇದಕ್ಕೆ ವೈರಸ್ ಅಂತಾರೆ. ಬಟ್ ಇನ್ನು 2 ರೀತಿಯ ಎಲೆ ಮುದುಡು ರೋಗ ಇದೆ. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಬಳ್ಳಾರಿ ಸುತ್ತಮುತ್ತಲಿನ ಮೆಣಸಿನಕಾಯಿ ಬೆಳೆಯಲ್ಲಿ ಇತ್ತೀಚೆಗೆ ಈ ನಂಜಾಣುವಿನ ರೋಗದ ಸೋಂಕು ಜಾಸ್ತಿ ಆಗಿದೆ. ಸೊ ಹಾಗಾಗಿ ಎಲೆ ಮುದುಡುವಿನಲ್ಲಿ ವೈರಸ್ ಬಂತು ಅಂದರೆ ಎಲೆಗಳು, ನರಗಳು ದಪ್ಪ ಆಗ್ತದೆ, ಆಮೇಲೆ ಎಲೆಗಳು ಬೋಟ್ ಅಂದರೆ ಈ ದೋಣಿ ಆಕಾರದಲ್ಲಿ ಮೇಲ್ಭಾಗದಲ್ಲಿ ಮುದುಡ್ಕೊಳ್ತವೆ. 2. 3. ಎಲೆಯು ಸಂಪೂರ್ಣ ಹಳದಿ ಆಗ್ತದೆ. ಆ ಒಂದು ರೋಗ ಪೀಡಿತ ಎಲೆಗಳು ಚಿಕ್ಕದಾಗಿ, ಆಮೇಲೆ ಗಾತ್ರದಲ್ಲಿ ಚಿಕ್ಕದಾಗ್ತದೆ, ಆಮೇಲೆ ಅವು ಪತ್ರಾರಿತನ್ನು ಕಳೆದುಕೊಳ್ತವೆ. ಸೊ ಈ ರೀತಿ ಆಗೋದ್ರಿಂದ ಸಂಪೂರ್ಣ ಎಲೆ, ಆ ಭಾಗ ಎಲೆ ಮತ್ತು ಎಲೆ ಸಂಪೂರ್ಣ ಎಲೆಗಳು ಗುಚ್ಚ ಥರ ಕಾಣಿಸುತ್ತೆ, ದೂರದಾಗೆ ಒಂಥರ ಪೊರಕೆ ಥರ ಕಾಣಿಸ್ಕೊಳ್ತದೆ. ಯಾಕಂದರೆ ಈ ಎಲೆಗಳ ಬೆಳವಣಿಗೆ ಕಡಿಮೆ ಆದಾಗ ಆ ಒಂದು ಕಾಂಡದ ಭಾಗ, ಕಾಂಡ ಅಂದರೆ ಅಂತರ ಗಂಡುವಿನ ಭಾಗ ಚಿಕ್ಕದಾಗ್ತದೆ. ಸೊ ಹೀಗಾಗಿ ಸಂಪೂರ್ಣ ಗಿಡಗಳ ದೂರದಿಂದ ನೋಡಿದಾಗ ಒಂಥರ ಕುಂಠಿತಗೊಳ್ಳುತ್ತೆ, ಅಂದರೆ ಕುಬ್ಜ ರೀತಿಯಲ್ಲಿ ಕಾಣಿಸ್ಕೊಳ್ತದೆ. ಸೊ ಈ ರೀತಿ ರೋಗಪೀಡಿತ ನಂಜು ವೈರಸ್ ಮೆಣಸಿನಕಾಯಿ ಗಿಡಗಳು ಸಂಪೂರ್ಣ ಕುಂಠಿತಗೊಂಡು ಬಂಜೆ ಆಗ್ತವೆ, ಅಂದರೆ ಕಾಯಿ ಬಿಡೋದಿಲ್ಲ, ಕಾಯಿ ಬಿಟ್ಟರೂ ಭಾಳ ಕಡಿಮೆ ಗಾತ್ರದಲ್ಲಿರುತ್ತದೆ. ಸೊ ಇಳುವರಿಯಲ್ಲಿ ಹೆಚ್ಚಿನ ಹಾನಿಯನ್ನು ಉಂಟು ಮಾಡುತ್ತದೆ. ಇದು ಜಮಿನಿ ವೈರಸ್ ನಂಜಾಣುವಿನಿಂದ ಬರತಕ್ಕಂಥ ಪ್ರಮುಖವಾದ ರೋಗ. ಸೊ ಈ ರೋಗ ಹೆಚ್ಚಾಗಿ ಬಿಳಿ ನೊಣದಿಂದ, ಇದು ಬೇರೆ ಯಾವುದೇ ರೀತಿಯಿಂದ ಪ್ರಸಾರ ಆಗದೆ, ಅಂದರೆ ಇದು ಬಿಳಿ ನೊಣ ರಸಯುರ ಕ್ರೀಡೆಯಲ್ಲ ಬಿಳಿ ನೊಣ ಪ್ರಮುಖ ಪಾತ್ರ ವಹಿಸ್ತದೆ. ನೀವು ತಪ್ಪಾಗಿ ಅರ್ಥ ಮಾಡ್ಕೋಬಹುದು, ಇದು ಗಾಳಿಯಿಂದ ಹರಡೋದಿಲ್ಲ ಅಥವಾ ನೀರಿನಿಂದ ಹರಡೋದಿಲ್ಲ ಅಥವಾ ಮಣ್ಣಿನಿಂದ ಹರಡೋದಿಲ್ಲ, ಇದು ಹರಡಲಿಕ್ಕೆ ಬಿಳಿ ನೊಣನೇ ಕಾರಣ. ಈ ಬಿಳಿ ನೊಣ ಒಂದು ಸಾರಿ ಈ ರೋಗ ಪೀಡಿತ ಎಲೆಯಿಂದ ಜಮಿನಿ ವೈರಸ್ಅನ್ನು ರಸ ಹೀರ್ಕೊಂಡ್ರೆ ಇದು ತನ್ನ ಜೀವಿತ ಕಾಲ, ಅಂದರೆ 7 ದಿನ ಅಥವಾ 8 ದಿನಗಳವರೆಗೂ ಈ ರೋಗವನ್ನು ಹರಡ್ತಾ ಇರ್ತದೆ. ಸೊ ಹಾಗಾಗಿ ಬಹಳ ರೈತರು ಆಗಲಿ ಅಥವಾ ನಾವು ಎಲ್ಲ ಪ್ರದೇಶದಲ್ಲೂ ಒಂದು ವೈಜ್ಞಾನಿಕವಾಗಿ ನಾವು ನೋಡೋ ಪ್ರಕಾರ ಇದು ಮುಂದೆ ತುಂಬ ತೀವ್ರತೆಯಲ್ಲಿ ಹರಡ್ತಕ್ಕಂಥ ಈ ಜಮಿನಿ ವೈರಸ್ ನಂಜಾಣು ಮೆಣಸಿನಕಾಯಿ ಬೆಳೆಯಲ್ಲಿ ಕಂಡು ಬರ್ತಾ ಇದೆ. ಸೊ ಒಂದು, ಎರಡನೇದು ಇನ್ನೊಂದು ಎಲೆ ಮುದುಡು ರೋಗ ಅಂದರೆ ಥ್ರಿಪ್ಸ್ ನುಸಿಯಿಂದ ಬರ್ತಕ್ಕಂಥ ಒಂದು ರೋಗ. ಈ ಥ್ರಿಪ್ಸ್ ನುಸಿಯಲ್ಲಿ ಇದು ಒಂದು ರಸ ಹೀರ ಕೀಟ. ಈ ಥ್ರಿಪ್ಸ್ ನುಸಿ ಎಲೆಗಳಲ್ಲಿ ರಸ ಹೀರ್ಕೊಂಡಾಗ ಏನಪ್ಪ ಆಗ್ತದೆ ಅಂದರೆ ಆ ಒಂದು ಇದರಲ್ಲೂ ಸಹ ಮೇಲ್ಮುಟ್ಟು ರೋಗ ಕಾಣ್ಬೋದು, ಅಂದರೆ ಮೇಲ್ ಎಲೆ ಮುದುರ್ಕೊಳ್ಳುತ್ತೆ. ಆದರೆ ಆ ನರಗಳ ಮಧ್ಯಭಾಗ ತಗ್ಗಾಗುತ್ತೆ, ಅಂದರೆ ತಗ್ಗು ಪ್ರದೇಶದ ಥರ ಕಾಣಿಸ್ಕೊಳ್ಳೋದು. ಅಂದರೆ ನೀವು ಎಲೆಯ ಒಂದು ಭಾಗವನ್ನು ಸೂಕ್ಷ್ಮವಾಗಿ ನೋಡಿದ್ರೆ ನಂಜು ರೋಗ ಪೀಡಿತ ಎಲೆಗೂ ಈ ಥ್ರಿಪ್ಸ್ ನುಸಿಯ ಬಾಧಿತ ಎಲೆಗೂ ವ್ಯತ್ಯಾಸ ಇದೆ. ಅಂದರೆ ಥ್ರಿಪ್ಸ್ ನುಸಿ ಬಾಧಿತ ಎಲೆಯಲ್ಲಿ ನರಗಳ ಮಧ್ಯಭಾಗ ಕಪ್ಪಾಗಿದ್ದು, ಅಂದರೆ ಕುಸಿದುತ್ತೆ, ತಗ್ಗು ಪ್ರದೇಶದ ಥರ ಕಾಣಿಸ್ಕೊಳ್ಳುತ್ತೆ. ಆದರೆ ಈ ನಂಜು ರೋಗದಲ್ಲಿ ಆ ರೀತಿ ಇರೋದಿಲ್ಲ, ಅಂದರೆ ವೆಯ್ನ್ ನೆಟ್ಟಿಂಗ್ ಇರುತ್ತೆ, ಅಂದರೆ ನರಗಳ ದಪ್ಪವಾಗಿ ನರಗಳ ಮಧ್ಯಭಾಗದಲ್ಲಿರ್ತಕ್ಕಂಥ ಎಲೆ ಭಾಗ ಹಳದಿಯಾಗಿರ್ತದೆ. ಸೊ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಥ್ರಿಪ್ಸ್ ಎಲೆ ಮುದುಡು ರೋಗಕ್ಕೂ ಜಮಿನಿ ವೈರಸ್ ರೋಗಕ್ಕೂ ವ್ಯತ್ಯಾಸ ಕಂಡು ಬರ್ತದೆ. ಇದರಲ್ಲಿ ಥ್ರಿಪ್ಸ್ ನುಸಿಯಲ್ಲಿ ಎಲೆ ಸಂಪೂರ್ಣ ಕಪ್ಪು ಹಸಿರಾಗಿರ್ತದೆ, ಆದರೆ ಜಮಿನಿ ವೈರಸ್ ನಂಜಾಣುವಿನಲ್ಲಿ ಈ ನಂಜಾಣು ರೋಗ ಬಾಧಿತ ಎಲೆಗಳಲ್ಲಿ ಎಲೆಗಳು ಸಂಪೂರ್ಣ ಹಳದಿ ಆಗ್ತವೆ. ಸೊ ಇದು ಎರಡು ವ್ಯತ್ಯಾಸ ಕಂಡುಬರ್ಬೋದು. ಈ ಥ್ರಿಪ್ಸ್ ನುಸಿ ಹೆಚ್ಚು ಏನಪ್ಪ ಅಂತಂದರೆ ರಸ ಇರುವಾಗ ಕೆಳಭಾಗದಲ್ಲಿ ರಸ ಇರೋದ್ರಿಂದ ಎಲೆಗಳು ಸ್ಟಾರ್ಟಿಂಗಿಂದ ಹಿಡಿದು ತುದಿಯವರೆಗೂ ಇದು ಸಹ ಮುದುರ್ಕೊಳ್ಳುತ್ತೆ, ಮೇಲ್ಮುಖವಾಗಿ ಮುದುರ್ಕೊಳ್ಳುತ್ತದೆ. ಇದು ಒಂದು ರಸ ಇರ ಕ್ರೀಡೆಗೆ ಜಾತಿಗೆ ಸೇರಿದ ಒಂದು ಎಲೆ ಮುದುಡು ರೋಗದ ಒಂದು ಲಕ್ಷಣ. ಇನ್ನೊಂದು ಬಂದುಬಿಟ್ಟು ಎಲೆ ಮುದುಡು ರೋಗ ಇನ್ನೊಂದು ಸಹ ಒಂದು ರಸ ಇರ ಕ್ರೀಡೆಗಳಿಂದ ಬರ್ತದೆ. ಅದು ಯಾವುದಪ್ಪ ಅಂತಂದರೆ ಮೈಟ್ ನುಸಿ. ಈ ಮೈಟ್ ನುಸಿ ಬಾಧಿತ ಮೆಣಸಿನಕಾಯಿ ಅಂದರೆ ಹೇಗಿರ್ತದೆ ಅಂದರೆ ಈ ಮೆಣಸಿನಕಾಯಿಯಲ್ಲಿ ಮೈಟ್ ನುಸಿ ಬಾಧೆ ಬಂದಾಗ ಸೊ ಎಲೆಗಳು ಸಾಮಾನ್ಯವಾಗಿ ಕೆಳಮುಖವಾಗಿ ಮುದುಡ್ಕೊಳ್ತಾವೆ. ನೋಡಿ, ಈಗ ಮೇಲೆ ನೋಡಿ ನಾನು ವಿವರಿಸ್ತಾ ಇದ್ದೀನಿ, ಒಂದು ಜಿಮಿನಿ ವೈರಸ್ ಎಲೆ ಮುದುಡು ರೋಗ, ಇನ್ನೊಂದು ಥ್ರಿಪ್ಸ್ ಎಲೆ ಮುದುಡು ರೋಗ, ಮೈಟ್ ಎಲೆ ಮುದುಡು ರೋಗ, ಮೂರು ಟೈಪ್ ಇದಾವೆ. ಸೊ ಈ ಮೈಟ್ ಬಾಧಿತ ಎಲೆ ಮುದುಡು ರೋಗದಲ್ಲಿ ಎಲೆಗಳು ಕೆಳಮುಖವಾಗಿ ಮುದುರ್ಕೊಳ್ತಾವೆ. ಆಮೇಲೆ ಉಳಿದಿದ್ದೆಲ್ಲ ಏನಪ್ಪ ಅಂತಂದ್ರೆ ಎಲೆ ಮುದುರ್ಕೊಳ್ತದೆ, ಆಮೇಲೆ ಎಲೆ ಗಾತ್ರ ಚಿಕ್ಕದಾಗ್ತದೆ, ಆಮೇಲೆ ಗಾತ್ರ ಚಿಕ್ಕದಾಗೋದಲ್ಲದಲ್ಲೇ ಆಮೇಲೆ ಏನಪ್ಪ ಅಂದರೆ ಪತ್ರ ಹರಿತು ಕಳ್ಕೊಳ್ತದೆ. ಸೊ ಹೀಗೆ ದೂರದಂತೆ ಕುಬ್ಜ ರೀತಿಯಲ್ಲಿ ಗಿಡಗಳು ಕಂಡುಕೊಂಡು ಸೊ ಬಂಜೆ ಆಗ್ತದೆ. ಸೊ ಈ ಮೂರು ಮೆಣಸಿನಕಾಯಿ ಬೆಳೆಯಲ್ಲಿ ನಾವು ಸೂಕ್ಷ್ಮವಾಗಿ ನೋಡಿದಾಗ ಜಮಿನಿ ವೈರಸ್ ನಂಜಾಣು, ಥ್ರಿಪ್ಸ್ ನುಸಿ ಬಾಧಿತ ಒಂದು ಎಲೆ ಮುದುಡು ರೋಗ, ಆಮೇಲೆ ನುಸಿ ಪೀಡೆಯಿಂದ ಎಲೆ ಮುದುಡು ರೋಗ. ಸೊ ಈ ಒಂದು ಕ್ರೀಡೆಗಳು ಮತ್ತು ರೋಗದ ಸೋಂಕುಗಳನ್ನು ಗಮನದಲ್ಲಿಟ್ಕೊಂಡು ನಾವು ನಮ್ಮ ಕಡೆಯಿಂದ ವೈಜ್ಞಾನಿಕವಾಗಿ ರೈತರಿಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ಕೊಡಬೇಕು ಅಂತ ಇದ್ದೀವಿ. ಸೊ ಒಂದು ಏನಪ್ಪ ಅಂತಂದರೆ ಈ ಒಂದು ಎಲೆ ಮುದುಡು ರೋಗದ ಬಾಧೆ ಜಾಸ್ತಿ ಕಂಡು ಬಂದಲ್ಲಿ ರೈತರು ಏನಪ್ಪ ಹೆಚ್ಚಿನ ಆಸಕ್ತಿ ತೋರಿಸ್ಕೊಳ್ಳೋದಂದ್ರೆ ಹೆಚ್ಚಿನ ಕೀಟನಾಶಕಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಅವರು ಫೆಗೋಸಿಸ್ ಅಂತಾರೆ, ಡೈಫನ್ಥಿರನ್ ರಿಲೇಟೆಡ್ ಕೀಟನಾಶಕಗಳನ್ನು, ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಬಳಸ್ತಾರೆ. ಅದು ಅಲ್ಲದೆ ಅಸಿಪೇಟ್, ಕಾನ್ಫಿಡಾರ್ ಅಥವಾ ಹೀಗೆ ಹೆಚ್ಚಿನ ಕೀಟನಾಶಕಗಳನ್ನು ಬಳಸ್ತಾ ಇದ್ದಾರೆ. ಸೊ ಈ ಹೆಚ್ಚಿನ ಕೀಟನಾಶಕಗಳ ಬಳಕೆ ಮಾಡುವ ಸಂದರ್ಭದಲ್ಲಿ ನಾವು ಇನ್ನೊಂದು ಮಾಹಿತಿಯನ್ನು ರೈತರಿಗೆ ಕೊಡ್ತಾ ಇದ್ದೀನಿ. ಈ ಒಂದು ಎಲೆ ಮುದುಡು ರೋಗ ನಾವು ಬರೀ ರಾಸಾಯನಿಕ ಕೀಟನಾಶಕಗಳಿಂದ ನಿರ್ವಹಣೆ ಮಾಡುವುದನ್ನು ಸಾಧ್ಯ ಅಂತ ಹೇಳ್ತಾರೆ. ಆದರೆ ಇದರಲ್ಲಿ ರಾಸಾಯನಿಕ ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡ್ಬೋದು ಮತ್ತು ಬೇರೆ ವಿವಿಧ ಪದ್ಧತಿಗಳನ್ನು ಅನುಸರಿಸಿಕೊಂಡು ಕೆಲವು ಸೀಮಿತ ಕೀಟನಾಶಕಗಳನ್ನು ಬಳಕೆ ಮಾಡಿ ಖರ್ಚು ಕಡಿಮೆ ಮಾಡ್ಬೋದು ಮತ್ತು ರೋಗವನ್ನು ಹತೋಟಿ ಮಾಡ್ಬೋದು. ಅದನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ವಿವರಿಸ್ತಾ ಇದ್ದೀನಿ. ಮೊದಲೇ ಬನ್ನಿ, ಈಗ ಮೆಣಸಿನಕಾಯಿ ಬೀಜ ಸಾಮಾನ್ಯವಾಗಿ ಬೀಜ ಬಿತ್ತುವಾಗ ನಾವು ಇಮಿಡೋಕ್ಲೋಪ್ರಿಡ್ ಅಥವಾ ಗೌಚ್ ಅಂತಾರೆ, ಅಂದರೆ 5 ml ಪ್ರತಿ kg ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತುವುದು ಒಂದು. ಎರಡನೇದು, ಈ ಮೆಣಸಿನಕಾಯಿ ಬೀಜ ಬಿತ್ತುವ ಅಥವಾ ನಾಟಿ ಮಾಡುವ ಮುನ್ನ ಹೊಲದ ಸುತ್ತ ಈ ಜೋಳದ ಬೆಳೆ ಅಥವಾ ಸಜ್ಜೆ ಬೆಳೆ ಅಥವಾ ತೊಗರಿ ಬೆಳೆ ಹಾಕೋದು ಭಾಳ ಸೂಕ್ತ. ಯಾಕಂದರೆ ಈ ಸಜ್ಜೆ ಬೆಳೆ ಆಗ್ಬೋದು, ತೊಗರಿ ಬೆಳೆ ಆಗ್ಬೋದು, ಅಥವಾ ಈ ಒಂದು ಜೋಳದ ಬೆಳೆ, ಇವೆಲ್ಲ ಏನಾಗ್ತದೆ ಅಂದರೆ ತಡೆ ಬೆಳೆ ಆಗ್ತವೆ. ತಡೆ ಬೆಳೆ ಅಂದರೆ ಅರ್ಥ ಈ ಬೆಳೆಗಳು ರಸ ಇರುವ ಕೀಟಗಳನ್ನು ತಡಿತವೆ, ಅಂದರೆ ನಮ್ಮ ಮುಖ್ಯ ಬಲದಕ್ಕೆ ಬರದಂಗೆ ಸೋಂಕನ್ನು ಹರಡ್ದಂಗೆ ಇವು ತಡೆ ಬೆಳೆಯಾಗಿ ವರ್ತಿಸ್ತವೆ. ಹಾಗಾಗಿ ಬಿತ್ತುವ ಮುನ್ನ ಅಥವಾ ನಾಟಿ ಮಾಡುವ ಮುನ್ನ ಹೊಲದ ಸುತ್ತ 4-6 ಸಾಲು ಈ ಒಂದು ಬೆಳೆಗಳನ್ನು ಬೆಳೆಯೋದು ಸೂಕ್ತ. ಮೂರನೇದು, ಈ ಒಂದು ಸಸಿಮಡಿಯನ್ನು ಅಂದರೆ ಸಸಿಮಡಿಯಲ್ಲಿ ಸಸಿಗಳನ್ನು ಸಂರಕ್ಷಣೆ ಮಾಡೋದು. ಉದಾಹರಣೆಗೆ ಈ ಥ್ರಿಪ್ಸ್ ನುಸಿ ನಾನಾಗಲೇ ಹೇಳ್ತಾ ಇದ್ದೆ, ಬಿಳಿ ನೊಣ ಆಗಲಿ ಅಥವಾ ಥ್ರಿಪ್ಸ್ ನುಸಿ ಆಗ್ಬೋದು ಅಥವಾ ಮೈಟ್ ನುಸಿ, ಇವೆಲ್ಲ ಸಸ್ಯಗಳನ್ನು ಹರಿಯದ ಅಂದರೆ ಒಂದು 2-3 ವಾರಗಳಲ್ಲಿ ಭಾಳ ರಸ ಇರುವ ಒಂದು ಆಸಕ್ತಿ ಜಾಸ್ತಿ ತೋರಿಸ್ತವೆ. ಹಾಗಾಗಿ ಸಸಿಗಳನ್ನು ಅಥವಾ ಸಸಿಮಡಿಯನ್ನು ಬೀಜ ಬಿತ್ತಿದ ನಂತರ ಸಸಿಗಳನ್ನು ನೈಲಾನ್ ಪರದೆಯ ಆಶ್ರಯದಲ್ಲಿ ಸುಮಾರು 3-4 ವಾರಗಳ ಕಾಲ ಸಂರಕ್ಷಣೆ ಮಾಡಬೇಕು. ನೈಲಾನ್ ಪರದೆ ಅಂತಂದರೆ ಏನಪ್ಪ ಅಂತಂದರೆ ಅದಕ್ಕೆ ಒಂದು ಸೈಜ್ ಇರುತ್ತೆ, ಒಂದು ಶೇಡ್ ನೆಟ್ ಬೇರೆ, ನೈಲಾನ್ ಪರದೆ ಬೇರೆ. ಶೇಡ್ ನೆಟ್ ಅಂದರೆ ಈ ರಂಧ್ರಗಳ ಗಾತ್ರ ಜಾಸ್ತಿ ಇರ್ತದೆ, ಆದರೆ ಇದರಲ್ಲಿ ನೈಲಾನ್ ಪರದೆಯಲ್ಲಿ 40 mesh ಅಂದರೆ 41 inch ಜಾಗ ತೊಗೊಂಡ್ರೆ ಪರದೆಯ ಮೇಲೆ 40 ರಂಧ್ರಗಳಿರ್ತವೆ. ಅದೇ ಈಗ ಶೇಡ್ ನೆಟ್ಟಲ್ಲಿ ಸುಮಾರು 10-15 ರಂಧ್ರಗಳಿರ್ತವೆ. ಹಂಗಾಗಿ ಈ ಥ್ರಿಪ್ಸ್ ನುಸಿ ಆಗ್ಬೋದು ಅಥವಾ ಬಿಳಿ ನೊಣ ಆಗ್ಬೋದು ಅಥವಾ ಬೇರೆ ಬಿಳಿ ನೊಣ ಥ್ರಿಪ್ಸ್ ಅಥವಾ ನುಸಿ ಪೀಡೆಗಳು ಈ ಪಾಸ ಅಂದರೆ ಆ ಒಂದು ರಂಧ್ರಗಳ ಮುಖಾಂತರ ಹೊರಗಳಿಂದ ಒಳಗಡೆ ಎಂಟ್ರ್ ಆಗ್ತವೆ. ಸೊ ಎಂಟ್ರ್ ಆಗೋದ್ರಿಂದ ಈ ರೋಗದ ಸೋಂಕನ್ನು ಸಸಿಗಳ ಹಂತದಲ್ಲೇ ಹರಡ್ತವೆ. ಸೊ ಇಂಥ ಒಂದು ಪದ್ಧತಿಯಲ್ಲಿ ನೈಲಾನ್ ಪರದೆಯನ್ನು ಬಳಕೆ ಮಾಡೋದ್ರಿಂದ ರೋಗದ ಸೋಂಕನ್ನು ಸಸಿಮಡಿ ಹಂತದಲ್ಲಿ ಕಡಿಮೆ ಮಾಡ್ಬೋದು. ಅಂದರೆ 3-4 ವಾರದವರೆಗೂ ಸಸಿಗಳು ಸಂರಕ್ಷಣೆವಾಗಿರ್ತವೆ. ನಂತರ ಈ ಸಸಿಗಳು ಒಂದು ಕಡೆ ಬೀಜೋಪಚಾರ ಆಯಿತು, ಇನ್ನೊಂದು ಕಡೆ ಸಸಿಮಡಿಯನ್ನು ನೈಲಾನ್ ಪರದೆ ಆಶ್ರಯದಲ್ಲಿ ಬೆಳೆಸೋದು. ಸೊ ಮೂರನೇದು, ಒಂದು ಸಸಿಗಳನ್ನು ನಾಟಿ ಮಾಡುವ ಮುನ್ನ ಕಾನ್ಫಿಡರ್ ದ್ರಾವಣದಲ್ಲಿ ಹದ್ದಿ ನಾಟಿ ಮಾಡೋದು. ಅಂದರೆ ಕಾನ್ಫಿಡರ್ ದ್ರಾವಣ ನಾವು ಸಾಮಾನ್ಯವಾಗಿ 1.5 ml 1 liter ದ್ರಾವಣದಲ್ಲಿ ಹದ್ದಿ ನಾಟಿ ಮಾಡೋದು. ಇನ್ನೊಂದು ಲಾಸ್ಟ್ ಕೊನೆಯ ಹಂತ ಅಂತಂದರೆ ನಾವು ಈ ಒಂದು ರಸ ಇರುವ ಕೀಡೆಗಳನ್ನು ಅಂಟುಬಲೆಯನ್ನು ಬಳಸಿ ಎಕರೆಗೆ 8-10 ಅಂಟುಬಲೆ ಹಳದಿ ಅಂಟುಬಲೆಗಳನ್ನು ಬಳಸಿ ಅಥವಾ ನೀಲಿ ಅಂಟುಬಲೆಗಳನ್ನು ಬಳಸಿ ಈ ರಸಯುರೆ ಕೀಡೆಗಳನ್ನು ಆಕರ್ಷಣೆ ಮಾಡಿ ರೋಗದ ಸೋಂಕನ್ನು ಹರಡುವುದನ್ನು ಕಡಿಮೆ ಮಾಡಬಹುದು. ಇಷ್ಟು ಈ ಒಂದು ಅನುಕೂಲಕರವಾದ ಒಂದು ಮಾಹಿತಿಯನ್ನು ರೈತರು ಸದ್ಬಳಕೆ ಮಾಡಿ ರೋಗ ನಿರ್ವಹಣೆ ಮಾಡಬೇಕು ಅಂತ ನಾವು ಕೋರ್ಕೊಳ್ತಾ ಇದ್ದೀವಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅಗರಿಗೆ ಬಂದು ಯಾವುದೇ ಸಮಯದಲ್ಲಿ ಬಂದು ಭೇಟಿ ಮಾಡ್ಬೋದು. ಹೆಚ್ಚಿನ ಮಾಹಿತಿಗಾಗಿ ನನ್ನ ಒಂದು ಮೊಬೈಲ್ ನಂಬರ್ ಬಂದು 9742446509 9742446509. ನಮಸ್ಕಾರ. ಇದುವರೆಗೆ ಮೆಣಸಿನಕಾಯಿಯಲ್ಲಿ ಕಂಡುಬರುವ ಎಲೆಮುದುರು ರೋಗ ಕುರಿತು ಹಾಗೂ ಕಡಿಮೆ ಖರ್ಚಿನಲ್ಲಿ ಜೈವಿಕ ಮತ್ತು ಸಸ್ಯಜನ್ಯ ಪೀಡನಾಶಕಗಳ ಬಳಕೆ ಕುರಿತು ಡಾಕ್ಟರ್ ಗೋವಿಂದಪ್ಪ ಎಂಆರ್ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ಕೇಳೋಣ ರೈತರಿಗೆ ಸಲಹೆ. ಚೆಂಡು ಹೂ ಒಂದು ಜನಪ್ರಿಯ ವಾಣಿಜ್ಯ ಪುಷ್ಪ. ಇದನ್ನು ಬಿಡಿ ಹೂ ಹಾಗೂ ಬಣ್ಣ ತಯಾರಿಕೆಯಲ್ಲಿ, ತೋಟದ ಅಲಂಕಾರಕ್ಕಾಗಿ ಮತ್ತು ಔಷಧೀಯ ಉದ್ದೇಶಗಳಿಗಾಗಿ ಬಳಸ್ತಾರೆ. ಇದನ್ನು ಹಲವಾರು ತರಹದ ಚೆನ್ನಾಗಿ ನೀರು ಬಸಿದು ಹೋಗುವಂಥ ಮಣ್ಣುಗಳಲ್ಲಿ ಬೆಳೆಯಬಹುದಾದರೂ ಕೂಡ 5.6-6.5 ರಸಸಾರ ಇರುವಂಥ ಮರಳು ಮಿಶ್ರಿತ ಗೋಡು ಮಣ್ಣು ಅತಿ ಉತ್ತಮ. ಚೆಂಡು ಹೂವನ್ನು ವರ್ಷವಿಡೀ ಬೆಳೆಯಬಹುದು, ಆದರೆ ಮಳೆಗಾಲದ ಬೆಳೆಯಿಂದ ಅತ್ಯಧಿಕ ಇಳುವರಿಯನ್ನು ನಿರೀಕ್ಷಿಸಬಹುದು. ಚೆಂಡುವಿನಲ್ಲಿ ಅನೇಕ ತಳಿಗಳಿವೆ, ಆಫ್ರಿಕನ್ ಹಳದಿ, ಜೈಂಟ್ ಡಬಲ್ ಮತ್ತು ಆರೆಂಜ್. ಇದರ ಸಸ್ಯಾಭಿವೃದ್ಧಿಯನ್ನು ಬೀಜದಿಂದ ಮಾಡಬಹುದು. ಪ್ರತಿ ಹೆಕ್ಟೇರ್ಗೆ 200 gram ಬೀಜ ಬೇಕಾಗುತ್ತೆ. 20 ton ಸಾವಯವ ಗೊಬ್ಬರ ಒದಗಿಸಬೇಕಾಗುತ್ತೆ. ರಾಸಾಯನಿಕ ಗೊಬ್ಬರದಲ್ಲಿ 225 kg ಸಾರಜನಕ, 60 kg ರಂಜಕ, 60 kg ಪೊಟ್ಯಾಶ್ ಅಂಶ ಒದಗಿಸುವಂಥ ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕು. 4 ಸಸಿಮಡಿಗಳನ್ನು ಅಂದರೆ 6 meter ಉದ್ದ, 1.2 meter ಅಗಲ ಹಾಗೂ 10 cm ಎತ್ತರ ಇರೋ ಹಾಗೆ ಸಿದ್ಧ ಮಾಡಿಕೊಂಡು ಪ್ರತಿ ಮಡಿಗೆ 30 kg ಕೊಟ್ಟಿಗೆ ಗೊಬ್ಬರ, 0.5 kg ರಾಸಾಯನಿಕ ಸಂಯುಕ್ತ ಗೊಬ್ಬರವನ್ನು ಹಾಕಿ ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸಬೇಕು. ಬೀಜಗಳನ್ನು 7.5 cm ಅಂತರದ ಸಾಲುಗಳಲ್ಲಿ ಬಿತ್ತನೆ ಮಾಡಬೇಕು. ಅವುಗಳ ಮೇಲೆ ತೆಳುವಾಗಿ ಕೊಟ್ಟಿಗೆ ಗೊಬ್ಬರವನ್ನು ಹರಡಬೇಕು. ನಿಯಮಿತವಾಗಿ ನೀರನ್ನು ಒದಗಿಸ್ತಾ ಇರಬೇಕು. 4 ವಾರದಲ್ಲಿ ಸಸಿಗಳು ನಾಟಿಗೆ ಸಿದ್ಧವಾಗ್ತವೆ. ಮುಖ್ಯ ಬೆಳೆ ಪ್ರದೇಶವನ್ನು ಚೆನ್ನಾಗಿ ಉಳುಮೆ ಮಾಡಿಕೊಂಡು ಸ್ವಚ್ಛ ಮಾಡಿದ ನಂತರ ಪ್ರತಿ ಹೆಕ್ಟೇರ್ಗೆ 20 ton ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಮಣ್ಣಿನಲ್ಲಿ ಬೆರೆಸಬೇಕು. ಆನಂತರ 60 cm ಅಂತರದಲ್ಲಿ ಬೂದುಗಳನ್ನು ತಯಾರು ಮಾಡಿಕೊಂಡು ಅವುಗಳ ಒಂದು ಬದಿಯಲ್ಲಿ 45 cm ಅಂತರದಲ್ಲಿ ಸಸಿಗಳನ್ನು ನಾಟಿ ಮಾಡಬೇಕು. ನಾಟಿ ಸಮಯದಲ್ಲಿ ಪ್ರತಿ ಹೆಕ್ಟೇರ್ಗೆ 112.5 kg ಸಾರಜನಕ, 60 kg ರಂಜಕ ಮತ್ತು 60 kg ಪೊಟ್ಯಾಶ್ ಅಂಶ ಒದಗಿಸುವಂಥ ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕು. ನಾಟಿ ಮಾಡಿದ 30-45 ದಿನಗಳ ನಂತರ ತುದಿ ಚೂಟುವ ಸಮಯದಲ್ಲಿ 112.5 kg ಸಾರಜನಕಾಂಶ ಒದಗಿಸುವಂಥ ರಾಸಾಯನಿಕ ಗೊಬ್ಬರವನ್ನು ಮೇಲ್ಗೊಬ್ಬರವಾಗಿ ಕೊಟ್ಟು ಸಸಿಗಳಿಗೆ ಮಣ್ಣು ಏರ್ಹಾಕಬೇಕು. ಬೆಳೆಗೆ ಪ್ರತಿ 4-6 ದಿವಸಕ್ಕೊಮ್ಮೆ ಮಣ್ಣು ಮತ್ತು ಹವಾಗುಣ ನೋಡಿಕೊಂಡು ನೀರು ಹಾಯಿಸಬೇಕು. ಪ್ರತಿ 2-3 ಕಳೆ ತೆಗಿತಾ ಇರಬೇಕು. ನಾಟಿ ಮಾಡಿದ 30-40 ದಿನಗಳ ನಂತರ ಸಸಿಗಳ ತುದಿಗಳನ್ನು ಚಿವುಟಿ ಹಾಕಬೇಕು. ಇದರಿಂದ ಹೂ ಬಿಡೋದಕ್ಕೆ ಸ್ವಲ್ಪ ತಡ ಆಗ್ತದೆ, ಆದರೂ ಹೆಚ್ಚು ಕವಲೊಡೆದು ಅಧಿಕ ಹೂ ದೊರೆಯುತ್ತವೆ. ನಾಟಿ ಮಾಡಿದ 2.5 ತಿಂಗಳಲ್ಲಿ ಹೂಗಳು ಕೊಯ್ಲಿಗೆ ಆರಂಭವಾಗಿ ಮುಂದೆ ಸುಮಾರು 2.5 ತಿಂಗಳ ತನಕ ಹೂಗಳು ದೊರೆಯುತ್ತವೆ. ಆಗಸ್ಟ್ನಿಂದ ಅಕ್ಟೋಬರ್ವರೆಗೂ ಅತ್ಯಧಿಕ ಹೂಗಳು ದೊರೆಯುತ್ತವೆ. ಯಾವಾಗಲೂ ಸಂಜೆ ವೇಳೆಯಲ್ಲಿ ಕೊಯ್ಲು ಮಾಡೋದು ಒಳ್ಳೆಯದು. ಕೊಯ್ಲು ಮಾಡುವಾಗ ಹೂಗಳ ಜೊತೆ ಸ್ವಲ್ಪ ದೇಟು ಉಳಿಯುವಂತೆ ನೋಡಿಕೊಳ್ಳಬೇಕು. ಪ್ರತಿ ಹೆಕ್ಟೇರ್ಗೆ ಸುಮಾರು 8,000-10,000 ಕಿಲೋಗ್ರಾಂನಷ್ಟು ಹೂಗಳ ಇಳುವರಿಯನ್ನು ನಿರೀಕ್ಷಿಸಬಹುದು. ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ, ಈಗ ಕೇಳೋಣ ಕೃಷಿ ಗೀತೆ.